ರೈತ ಬಾಂಧವರೇ, ಬೇಸಿಗೆ ಬರ್ತಾ ಇದೆ. ಬೇಸಿಗೆಯಲ್ಲಿ ನಮಗೆ ಪ್ರಕೃತಿ ತನ್ನಿಂದ ತಾನೇ ಈ ಒಂದು ಬೇಸಿಗೆಯನ್ನು ಜನಗಳ ದಾಹವನ್ನು ತಣಿಸೋದಕ್ಕೆ ಏನು ಬೇಕು ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಅಂಥ ಹಣ್ಣುಗಳೇ ನಮಗೆ ಬೇಸಿಗೆಯಲ್ಲಿ ಸಿಗುವಂತಹ ಒಂದು ವಿಸ್ಮಯವನ್ನು ಪ್ರಕೃತಿ ನೀಡಿದೆ. ಅಂಥದ್ರಲ್ಲಿ ಸಾಮಾನ್ಯವಾಗಿ ನಮಗೆ ಕಿತ್ತಳೆ ಆಗ್ಬೋದು, ಕಲ್ಲಂಗಡಿ ಆಗ್ಬೋದು, ಸೌತೆಕಾಯಿ ಆಗ್ಬೋದು, ಈ ರೀತಿಯ ಹಲವಾರು ನಮಗೆ ತಿನ್ನಬೇಕಂತಹ ಒಂದು ಫಲಗಳನ್ನು ಪ್ರಕೃತಿ ನೀಡ್ತಾ ಬರ್ತಿದೆ. ಅಂಥದ್ರಲ್ಲಿ ಒಂದು ನಮಗೆ ಈ ಕಲ್ಲಂಗಡಿ, ಯಾವುದೇ ಜಾತ್ರೆ ಇರ್ಬೋದು, ಯಾವುದೇ ಜನಗಳು ಸೇರುವಂಥ ಸಂದರ್ಭದಲ್ಲಿ ಕಲ್ಲಂಗಡಿಯನ್ನು ನಾವು ಹುಡುಕೊಂಡು ಹೋಗ್ತೀವಿ ನಮ್ಮ ದಾಹವನ್ನು ತಿಳಿಸೋದಕ್ಕೆ. ಅಂತಹ ಒಂದು ಕಲ್ಲಂಗಡಿಯ ಬೇಸಾಯವನ್ನು ತಿಳಿಸ್ಕೊಡೋದಕ್ಕಾಗಿ ನಮ್ಮೊಂದಿಗಿದ್ದಾರೆ ಮಂಡ್ಯ VC ಫಾರಂನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಬಿ ದಿವ್ಯಾ ಅವರು. ಡಾಕ್ಟರ್ ದಿವ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಕಲ್ಲಂಗಡಿ ಅಂದರೆ ಒಂದು ನೀರಿನಂಶ ಇರತಕ್ಕಂತಹ ಹಣ್ಣು. ಇದರ ವಿಶೇಷಗಳು ಏನು ಅಂದರೆ ನಮಗೆ ಬೇಕಾದ ಪೋಷಕಾಂಶಗಳಾಗ್ಬೋದು, ಇದರಿಂದ ನಮ್ಮ ಶರೀರಕ್ಕೆ ದೊರೆತಕ್ಕಂತಹ ಆರೋಗ್ಯಕರ ಅಂಶಗಳನ್ನು ಒಂದು ಸ್ವಲ್ಪ ತಿಳಿಸ್ಕೊಟ್ಟು ನಂತರ ಅದರ ಬೇಸಾಯದ ಬಗ್ಗೆ ತಿಳ್ಕೊಳ್ಳೋಣ. ಕಲ್ಲಂಗಡಿ ಒಂದು ಬಹುಮುಖ್ಯ ಬೆಳೆಯಾಗಿದ್ದು ವೈಜ್ಞಾನಿಕವಾಗಿ ಇದನ್ನು ನಾವು ಸಿಟ್ರಲಸ್ ಲೆನಾಟಸ್ ಅಂತ ಕರಿತೀವಿ. ಇದು ಕುಕುರ್ಬಿಟೇಸಿ ಜಾತಿಗೆ ಸೇರಿದಂಥ ಒಂದು ಬೆಳೆಯಾಗಿದ್ದು ಕನ್ನಡದಲ್ಲಿ ಇದನ್ನು ಬಚ್ಚಲಗಾಯಿ ಅಂತಲೂ, ಇಂಗ್ಲೀಷ್ನಲ್ಲಿ ನಮಗೆಲ್ರಿಗೂ ತಿಳಿದಿರೋಂಗೆ ವಾಟರ್ ಮೆಲನ್ ಅಂತಲೂ ಕರಿತೀವಿ. ಇದು ಈಗಿನ ಬೇಸಿಗೆಗಾಲದಲ್ಲಿ ನಮ್ಮೆಲ್ರಿಗೂ ಅಚ್ಚುಮೆಚ್ಚಾಗಿರುವಂತಹ ಬೆಳೆಯಾಗಿದ್ದು ಇದನ್ನು ಹೆಚ್ಚಿಗೆ ಬೇಸಿಗೆ ಕಾಲದಲ್ಲಿ ನಮಗೆ ತುಂಬ ಬೇಡಿಕೆ ಇರುವಂಥದ್ದು. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಎಲ್ಲ ಬಯಲುಸೀಮೆ ಪ್ರದೇಶಗಳಲ್ಲೂ ಸಹ ಇದನ್ನು ಸೂಕ್ತವಾಗಿ ಅಥವಾ ಉತ್ತಮ ಗುಣಮಟ್ಟದ ಇಳುವರಿಯನ್ನು ನಾವು ಪಡೆಯಬಹುದಂತಾಗಿದೆ. ಇನ್ನು ಇದ್ರ ಪೋಷಕಾಂಶಗಳ ಬಗ್ಗೆ ನಾವು ತಿಳ್ಕೊಬೇಕಂತ ಹೇಳಿದ್ರೆ, ಸುಮಾರು 91%-92% ನೀರಿನಂಶನೇ ಹೆಚ್ಚಾಗಿ ಇರೋದ್ರಿಂದ ನಮಗೆ ಬೇಸಿಗೆನಲ್ಲಿ ಇದು ಒಂದು ಉತ್ತಮವಾದಂಥ ಆಹಾರವಾಗಿರುತ್ತೆ. ಮತ್ತು ಇದರ ಜೊತೆಗೆ ವೈಟಮಿನ್ ಎ ಅಂಶ, ವೈಟಮಿನ್ ಸಿ ಅಂಶ ಮತ್ತು ಹೆಚ್ಚು ಪೊಟಾಷಿಯಂ ಅಂಶನೂ ಸಹ ನಮಗೆ ದೊರೆಯುತ್ತೆ. ಇದಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಏನು ಹೇಳ್ತೀವಿ, ಲೈಕೋಪಿನ್ ಕಂಟೆಂಟ್ ಅನ್ನೋದು ಈ ಕಲ್ಲಂಗಡಿ ಹಣ್ಣಿನಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಇದರದೇ ಆದಂತಹ ಆರೋಗ್ಯಕರ ಸಂಗತಿಗಳು ಸಹ ಕಲ್ಲಂಗಡಿ ಹಣ್ಣಿನಲ್ಲಿ ಇರುತ್ತೆ. ಈ ಕಲ್ಲಂಗಡಿ ಹಣ್ಣಿನಿಂದ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಮತ್ತು ಕ್ಯಾನ್ಸರ್ ನಿರೋಧಕ ಶಕ್ತಿಯನ್ನು ಸಹ ಪಡಿಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ತೂಕ ಇಳಿಸೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರೋದ್ರಿಂದ ಕಲ್ಲಂಗಡಿ ಹಣ್ಣಿನಲ್ಲಿ ಕೊಬ್ಬಿನ ಅಂಶ ಅಂದರೆ ಕೊಲೆಸ್ಟ್ರಾಲ್ ಕಂಟೆಂಟು ತುಂಬ ಕಡಿಮೆ ಅಥವಾ 0% ಇರೋದ್ರಿಂದ ಇದನ್ನು ನಮ್ಮ ಎಲ್ಲ ಡಯಟಿಷಿಯನ್ಗಳು ಇದನ್ನು ರೆಕಮೆಂಡ್ ಮಾಡ್ತಾರೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನಮಗೆ ಶಿಫಾರಸು ಮಾಡ್ತಿರೋದ್ರಿಂದ ಇದಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಇದ್ರ ಜೊತೆಗೆ ಇದು ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೂ ಸಹ ತುಂಬ ಅನುಕೂಲವಾಗಿರುತ್ತೆ. ಈ ಎಲ್ಲ ಅಂಶಗಳಿಂದ ಇದ್ರ ಬೇಡಿಕೆ ಯಾವಾಗ್ಲೂ ಸಹ ಮಾರುಕಟ್ಟೆಯಲ್ಲಿ ಇರುತ್ತೆ. ಬೇಡಿಕೆ ಏನೋ ನಮಗೆ ಯಾವಾಗಲೂ ಕೂಡ ಮಾರುಕಟ್ಟೆಯಲ್ಲಿ ಇರುತ್ತೆ. ಯಾವ ಹವಾಮಾನ ಇರಲಿ ಏನಿರಲಿ ಕಲ್ಲಂಗಡಿಯನ್ನು ತಿನ್ನಬೇಕು ಅಂತ ಅನಿಸುತ್ತೆ ಜನಕ್ಕೆ ಎಲ್ಲ ನೋಡಿದಾಗ. ಆದರೆ ಇದನ್ನು ಎಲ್ಲ ಹವಾಮಾನದಲ್ಲೂ ಕೂಡ ನಾವು ಬೆಳಿಬೋದಾ? ಇದಕ್ಕೆ ಸೂಕ್ತವಾದಂಥ ಹವಾಮಾನ ಯಾವುದಾಗಿರುತ್ತೆ ಹೇಳಿ. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ನಮ್ಮ ದಕ್ಷಿಣ ಭಾರತದ ಹವಾಮಾನ ಸೂಕ್ತವಾಗಿರುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬಯಲುಸೀಮೆ ಪ್ರದೇಶದಲ್ಲಿ ನಾವು ನಮ್ಮ ಎಲ್ಲ ಕಾಲದಲ್ಲೂ ಸಹ ಈ ಕಲ್ಲಂಗಡಿಯನ್ನು ಬೆಳೆಯಬಹುದು. ಆದರೆ ಉತ್ತಮ ಗುಣಮಟ್ಟದ ಅಥವಾ ಉತ್ತಮ ಇಳುವರಿಯನ್ನು ಪಡಿಬೇಕಾದ್ರೆ ಇದಕ್ಕೆ ಉತ್ತಮ ಹವಾಮಾನ ಅಂತ ನಾವು ಹೇಳಬೇಕಂತ ಹೇಳಿದ್ರೆ ಹಗಲು ಹೊತ್ತು ನಮಗೆ ಒಣಹವೆ ಇರಬೇಕು ಮತ್ತು ರಾತ್ರಿ ಸ್ವಲ್ಪ ಚಳಿ ಇರಬೇಕು. ಅಂದರೆ ಹಗಲಿನಲ್ಲಿ ಸುಮಾರು 25-30 ಉಷ್ಣಾಂಶ ಇರಬೇಕು ಮತ್ತು ರಾತ್ರಿ ಚಳಿ ಇರುವಂಥ ಪರಿಸ್ಥಿತಿಯಲ್ಲಿ ನಮಗೆ ಅದರ ಗುಣಮಟ್ಟ ಅಂದರೆ ಅದರ ಸಕ್ಕರೆ ಅಂಶ ಹೆಚ್ಚು ಬರುತ್ತೆ. ಈ ಟೈಮಲ್ಲಿ ಬೆಳೆಯುವಂತಹ ಕಲ್ಲಂಗಡಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುತ್ತೆ. ಈ ಸಮಯ ಅಂದರೆ ಈಗ ಫೆಬ್ರವರಿ ತಿಂಗಳು ಪ್ರಾರಂಭ ಆಗ್ತಾ ಇದೆ. ತಿಂಗಳಿಗೀಗ ನಮಗೆ ಇದನ್ನು ಹೋಲಿಸಿದರೆ ನವೆಂಬರ್ ಡಿಸೆಂಬರಿಗೆ ಶುರು ಮಾಡಿದರೆ ನಾವು ಫೆಬ್ರವರಿ ತನಕನೂ ನಾಟಿ ಮಾಡ್ಬೋದು, ಬಿತ್ತನೆ ಮಾಡ್ಬೋದು. ಈ ಸಮಯದಲ್ಲಿ ಬೆಳೆಯುವಂತಹ ಬೆಳೆಗೆ ನಮಗೆ ಹೆಚ್ಚು ಬೇಡಿಕೆ ಇರುತ್ತೆ. ಇದಲ್ಲದೆ ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ತಗೊಂಡಾಗ ನಾವು ನಮ್ಮ ವರ್ಷದ ಅಷ್ಟು ತಿಂಗಳುಗಳಲ್ಲಿ ಬೆಳಿಬಹುದು. ಆದರೆ ಸೂಕ್ತವಾದ ಸ್ಟೆಪ್ಗಳನ್ನು ನಾವು ತಗೊಳ್ಬೇಕಾಗತ್ತೆ. ಅಂದರೆ ನಾವು ಮುಕ್ತವಾಗಿ ಬಯಲಿನಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಈ ಜನವರಿ ಫೆಬ್ರವರಿ ತಿಂಗಳು ಬಿತ್ತನೆಗೆ ಸೂಕ್ತ. ಹೌದು ಹೌದು. ಅಂದರೆ ತುಂಬ ಬಿರು ಬೇಸಿಗೆ ಅಂತ ಪ್ರಾರಂಭ ಆಗೋದು ಮಾರ್ಚ್ ಮೇನಲ್ಲಿ, ಆವಾಗ ನಮಗೆ ಇಳುವರಿ ಹೆಚ್ಚು ಬರುತ್ತೆ. ಹೌದು. ಇದು ಸಾಮಾನ್ಯವಾಗಿ ಎಷ್ಟು ತಿಂಗಳು ಬೆಳೆ ಎಷ್ಟು ಅವಧಿ ಎಷ್ಟು ಮತ್ತು ಈ ರೀತಿಯ ಅವಧಿಗಳನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು, ದೀರ್ಘಾವಧಿ ಆಗ್ಬೋದು, ಯಾವ ತಳಿಗಳನ್ನು ನಾವು ಸೂಕ್ತವಾಗಿ ಆಯ್ಕೆ ಮಾಡ್ಕೋಬೇಕಾಗತ್ತೆ? ಸಾಮಾನ್ಯವಾಗಿ ಕಲ್ಲಂಗಡಿ ಬೆಳೆ ನಮಗೆ 3-4 ತಿಂಗಳಿಗೆ ಬರುತ್ತೆ. ಇದರ ಅವಧಿ ನಮಗೆ ತಳಿಗಳ ಮೇಲೆ ಆಧಾರಿತವಾಗಿರುತ್ತೆ. ಈಗ ತಳಿಗಳು ತಗೊಂಡ್ರೆ ನಮಗೆ ಸದ್ಯದಲ್ಲಿ ಲಭ್ಯವಾಗಿರುವಂಥ ತಳಿಗಳಂದರೆ ಶುಗರ್ ಬೇಬಿ ಅಂತ ಒಂದು ತಳಿ ಬರುತ್ತೆ. ಇದು ಸುಮಾರು 4-6 ಕೆಜಿವರೆಗೂ ತೂಕನ ಬರುತ್ತೆ. ಇದ್ರ ತೊಗಟೆ ಏನಾಗಿರುತ್ತೆ ಅಂದರೆ ಒಂದು ಹಣ್ಣು 4-6 ಕೆಜಿ ಅಷ್ಟು ತೂಕ ಬರುತ್ತೆ. ಮತ್ತು ಇದು ತಿಳಿ ಹಸಿರು, ಮೇಲ್ಗಡೆ ತಿಳಿ ಹಸಿರು ಮತ್ತು ಗಾಢವಾದ ಹಸಿರುಗಳಿಂದ ಪಟ್ಟಿಗಳಿರುತ್ತೆ ಇದರಲ್ಲಿ. ಮತ್ತು ಇದು ಸುಮಾರು 75 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಬೇರೆ ತಳಿಗಳಿಗೆ ಹೋಲಿಸಿದಾಗ ಶುಗರ್ ಬೇಬಿ ಸ್ವಲ್ಪ ಬೇಗನೆ ಕಟಾವಿಗೆ ಬರುತ್ತೆ. ಮತ್ತು ಇದು ಬೀಜಗಳು ಸಣ್ಣದಾಗಿರುತ್ತೆ. ಈಗ ಕಲ್ಲಂಗಡಿನಲ್ಲಿ ನಮಗೆ ತೊಂದರೆ ಅಂತ ಹೇಳಿದರೆ ಅದು ಬೀಜದ ಗಾತ್ರ, ಅದರಲ್ಲಿ ಶುಗರ್ ಬೇಬಿನಲ್ಲಿ ಬೀಜಗಳು ಸ್ವಲ್ಪ ಸಣ್ಣದಾಗಿರುತ್ತೆ. ಇನ್ನು ಅರ್ಕ ಮಾಣಿಕ್ ಅನ್ನೋ ತಳಿ, ಇದು IHR ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆಯಾಗಿರುವಂತಹ ತಳಿ. ಇದು ದುಂಡದಾಗಿದ್ದು ಸುಮಾರು 100-110 ದಿನಗಳಲ್ಲಿ ನಮಗೆ ಕಟಾವಿಗೆ ಬರುವಂಥದ್ದು. ಇದರ ಮುಖ್ಯ ಗುಣಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಈಗ ನಮ್ಮ ಕಲ್ಲಂಗಡಿ ಹಣ್ಣಿನಲ್ಲಿ ತುಂಬ ಬಾಧೆಗೊಳಗಾಗೋದು ಅಂತಂದರೆ ಎಲೆ ಚುಕ್ಕಿ ರೋಗ, ಬೂದು ರೋಗ ಮತ್ತು ಬೂಜು ತುಪ್ಪಟ ರೋಗ. ಈ 3 ರೋಗಗಳಿಗೆ ಅರ್ಕ ಮಾಣಿಕ್ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಇನ್ನು ಅರ್ಕ ಮುತ್ತು ಅನ್ನೋದು ಒಂದು ಶಾರ್ಟ್ ಸ್ಟೇಚರ್ ಅಥವಾ ಕುಬ್ಜವಾಗಿರುವಂತಹ ಗಿಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಲ್ಲಂಗಡಿ ಸುಮಾರು 3 ಮೀಟ್ರಷ್ಟು ಬೆಳೆಯುವಂಥದ್ದು, ಆದರೆ ಈ ತಳಿ ನಮಗೆ 1.2 ಮೀಟ್ರ್ ಉದ್ದಷ್ಟೇ ಬೆಳೆಯೋದ್ರಿಂದ ನಾವು ಹೆಚ್ಚಿಗೆ ಸಸಿಗಳನ್ನು ಕೂರಿಸ್ಬೋದು. 1 ಹೆಕ್ಟೇರ್ ಜಾಗದಲ್ಲಿ ಸುಮಾರು 13,000 ಸಸಿಗಳನ್ನು ಕೂರಿಸೋದ್ರಿಂದ ಇಳುವರಿನೂ ಸಹ ನಮಗೆ ಜಾಸ್ತಿ ಬರುತ್ತೆ. ಇನ್ನು ಇದು ಸಿಹಿಯಾಗಿರುತ್ತೆ ಮತ್ತು ಇದು ಕೂಡ 75-80 ದಿನಗಳಲ್ಲಿ ನಮಗೆ ಕಟಾವಿಗೆ ಬರುವಂಥದ್ದು. ಇನ್ನು ಅದು ಬಿಟ್ಟರೆ ಸಂಕರ್ಣ ತಳಿಗಳಾದ ಅರ್ಕ ಆಕಾಶ್ ಮತ್ತು ಅರ್ಕ ಐಶ್ವರ್ಯ ಅಂತ 2 ಸಂಕರ್ಣ ತಳಿಗಳು ಬರ್ತವೆ. ಇವು ನಮಗೆ 90-95 ದಿನಗಳಲ್ಲಿ ಕಟಾವಿಗೆ ಬರುವಂಥದ್ದು ಮತ್ತು 85-90 ಟನ್ನಷ್ಟು ಹಣ್ಣುಗಳು ಪ್ರತಿ ಹೆಕ್ಟೇರಿಗೆ ಬರುವಂಥದ್ದು. ಈ ಹಣ್ಣುಗಳಲ್ಲಿ ಹೆಚ್ಚು ಸಿಹಿ ಅಂಶ ಇದ್ದು ಇದು ಗರಿಗರಿಯಾಗಿ ಅಥವಾ ಮರಳು ಮರಳಾಗಿರುತ್ತೆ ಮತ್ತು ತಿನ್ನೋದಕ್ಕೆ ತುಂಬ ಬೇಡಿಕೆ ಇರುವಂಥದ್ದು, ಹೆಚ್ಚು ಜನಗಳು ಇಷ್ಟಪಡುವಂಥದ್ದು ಈ ತಳಿಗಳು. ಇನ್ನು ಅರ್ಕ ಮಧುರ ಅನ್ನೋವಂಥ ತಳಿ ಬೀಜರಹಿತವಾಗಿರುತ್ತೆ. ಆಗಲೇ ಹೇಳ್ದಂಗೆ ನಮಗೆ ಕಲ್ಲಂಗಡಿನಲ್ಲಿ ಬೀಜಗಳೇ ಹೆಚ್ಚು ತೊಂದರೆ ಆಗುವಂಥದ್ದು, ಇದರಲ್ಲಿ ಬೀಜರಹಿತವಾಗಿರುವಂಥ ತಳಿ ಅರ್ಕ ಮಧುರ ಸಿಹಿಯಾಗಿರುತ್ತೆ. ಇದು ಸಹ ಸಿಹಿಯಾಗಿರುತ್ತೆ ಮತ್ತು 1 ಹಣ್ಣಿನ ತೂಕ ಸರಾಸರಿ ನಮಗೆ 6 ಕೆಜಿಯಷ್ಟು ಬರುತ್ತೆ. ಇದು ಸ್ವಲ್ಪ ಲೇಟ್ ಟೈಪ್ ಅಂತ ಹೇಳ್ತೀವಿ, ಅಂದರೆ 120 ದಿನಗಳ ತನಕ ನಾವು ಕಾಯಬೇಕಾಗುತ್ತೆ ಕಟಾವು ಮಾಡಲಿಕ್ಕೆ. ಮತ್ತು ಪ್ರತಿ ಹೆಕ್ಟೇರಿಗೆ ಸುಮಾರು 60 ಟನ್ನಷ್ಟು ಇಳುವರಿನ ನಾವು ಪಡಿಬಹುದು. ಮತ್ತು ಇದರ ವಿಶೇಷ ಅಂತ ಹೇಳಿದ್ರೆ, ನಾವು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಥವಾ ಸಂರಕ್ಷಿತ ಬೇಸಾಯದಲ್ಲಿ ಈ ತಳಿನ ನಾವು ಉಪಯೋಗಿಸ್ಕೊಳ್ಬೋದು. ಇದಷ್ಟು ತಳಿಗಳ ವಿಚಾರ ಆಯಿತು. ಈಗ ನಾವು ಯಾರು ನಮ್ಮ ರೈತ ಬಾಂಧವರು ನಮ್ಮ ಕಾರ್ಯಕ್ರಮವನ್ನು ಕೇಳಿ ಇವಾಗ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರೆ, ಅವರು ಇದಕ್ಕೆಲ್ಲ ಬೇಸಾಯದ ಸಿದ್ಧತೆಯನ್ನು ಏನು ಮಾಡ್ಕೊಳ್ಬೇಕು? ಇವಾಗ ಫೆಬ್ರವರಿ ಆಗ್ತಾ ಇದೆ, ಈ ತಿಂಗಳ ನಂತರ ನಾವು ಈಗಲೂ ನಾವು ಮಣ್ಣನ್ನು ಹದಗೊಳಿಸ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಬೇಸಾಯದ ಸಿದ್ಧತೆ ಹೇಗಿರಬೇಕು ಮತ್ತು ನಾಟಿಯ ಪದ್ಧತಿ ಹೇಗಿರಬೇಕು? ನಾನು ಆಗಲೇ ಹೇಳ್ದ ಹಾಗೆ ಕಲ್ಲಂಗಡಿ ಒಂದು ಬಳ್ಳಿ ಜಾತಿಗೆ ಸೇರುವಂತಹ ಬೆಳೆಯಾಗಿದ್ದು ಇದು ಸುಮಾರು 3 ಮೀಟ್ರಷ್ಟು ಅಗಲವಾಗಿ ತನ್ನ ವಿಸ್ತೀರ್ಣವನ್ನು ಹರಡ್ಕೊಳ್ಳುತ್ತೆ. ಅದಕ್ಕೆ ನಾವು ಬೆಳೆಯೋದಕ್ಕೂ ಮುಂಚೆ, ಈಗ ಆಲ್ರೆಡಿ ತುಂಬ ಜನ ಕಲ್ಲಂಗಡಿ ಬೆಳೀತಿರ್ತಾರೆ, ಬಟ್ ವೈಜ್ಞಾನಿಕವಾಗಿ ಬೆಳೆಯೋದು ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ವೈಜ್ಞಾನಿಕವಾಗಿ ನಾವು ಬೆಳೆದಿದ್ದೇ ಆದಲ್ಲಿ ಖರ್ಚು ಕಡಿಮೆ ಆಗಿ ಲಾಭವನ್ನು ನಾವು ಹೆಚ್ಚಿಗೆ ಪಡೆಯಬಹುದು. ಈ ಕಲ್ಲಂಗಡಿ ಒಂದು ಏಕವಾರ್ಷಿಕ ಬೆಳೆ ಅಂತ ಹೇಳಿದ್ರೆ, ಒಂದು ಸೀಸನ್ನಲ್ಲಿ ನಾವು ಈ ಕಲ್ಲಂಗಡಿನ ಮುಗಿಸ್ಬೋದು. ಇದು ತುಂಬ ಇಂಪಾರ್ಟೆಂಟು. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಸುಮಾರು 2 ರೀತಿಯ ಹೂಗಳನ್ನು ನಾವು ಕಾಣ್ಬೋದು. ಒಂದೇ ಗಿಡದಲ್ಲಿ ಗಂಡು ಮತ್ತು 2 ರೀತಿಯ ಹೆಣ್ಣು ಹೂಗಳು ಬೇರೆ ಬೇರೆ ಜಾಗದಲ್ಲಿ ಇರೋದನ್ನು ನಾವು ಕಾಣ್ಬೋದು. ಬೇರೆ ಬೆಳೆಗಳಿಗಾದರೆ ಬೇರೆ ಬೇರೆ ಗಿಡಗಳಲ್ಲೇ ನೋಡಬೇಕು. ಕೆಲವು ಈಗ ಪಪ್ಪಾಯ ಅಂತ ಗಿಡಗಳಾದರೆ ಗಂಡು ಗಿಡಗಳೇ ಬೇರೆ ಇರುತ್ತೆ, ಹೆಣ್ಣು ಗಿಡಗಳೇ ಬೇರೆ ಇರುತ್ತೆ. ಇನ್ನು ಟೊಮ್ಯಾಟೊ ಅಂತ ಗಿಡಗಳಲ್ಲಾದರೆ ಒಂದೇ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು 2 ಅಂಶಗಳು ಇರೋದ್ರಿಂದ ನಮಗೆ ಕ್ರಾಸ್ ಪಾಲಿನೇಷನ್ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಪರಾಗಸ್ಪರ್ಶ ಕ್ರಿಯೆ ನಮಗೆ ಕ್ರಾಸ್ ಪಾಲಿನೇಷನ್ ಆಗಿರೋದಿಲ್ಲ, ತಂತಾನೇ ಅದು ಪರಾಗಸ್ಪರ್ಶ ಆಗುತ್ತೆ. ಆದರೆ ಕಲ್ಲಂಗಡಿನಲ್ಲಿ ನಾವು ಕ್ರಾಸ್ ಪಾಲಿನೇಷನ್ ಅನ್ನ ನೋಡಬಹುದಾಗಿದೆ, ತಂತಾನೇ ಅದು ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡೋದಿಲ್ಲ. ಯಾಕಂದ್ರೆ ಗಂಡು ಹೂವು ಮತ್ತು ಹೆಣ್ಣು ಹೂವು ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ, ಮತ್ತೆ ಗಂಡು ಹೂವು ಮೊದಲು ಬರುತ್ತೆ, ತದನಂತರ ಹೆಣ್ಣು ಹೂವು ಬರುತ್ತೆ. ಈ ಗಂಡು ಹೂವಿನ ಇದನ್ನ ನೋಡೋದಾದ್ರೆ ಅದು ಚಿಕ್ಕದಲ್ಲಿರುತ್ತೆ, ನೋಡಕ್ಕೆ ನಮಗೆ ಚಿಕ್ಕ ಗಾತ್ರದಲ್ಲಿರುತ್ತೆ, ಮತ್ತೆ ಹೆಣ್ಣು ಹೂವು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ನಾವು ಹೆಣ್ಣು ಹೂವಿನಿಂದ ಮಾತ್ರ ನಾವು ಕಾಯಿನ ಕಚ್ಚೋದನ್ನ ನೋಡಬಹುದಾಗಿದೆ. ಅಂದ್ರೆ ಪರಾಗಸ್ಪರ್ಶ ಕ್ರಿಯೆಗೆ ನಮಗೆ ಅದರಲ್ಲಿ ಕೀಟಗಳು ಜೇನುಹುಳುಗಳು ಈ ತರದ ಇದರಲ್ಲಿ ಮುಖ್ಯವಾಗಿ ಜೇನುಹುಳುವಿನಿಂದ ನಾವು ಪರಾಗಸ್ಪರ್ಶನ ನೋಡಬಹುದು. ಮತ್ತು ಇವಾಗ ಹೆಚ್ಚಿನ ಇಳುವರಿ ಪಡಿಬೇಕಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ನಾನು ಸಂರಕ್ಷಿತ ಬೇಸಾಯದಲ್ಲೆಲ್ಲನೂ ನಾವು ಆರ್ಟಿಫಿಷಿಯಲ್ ಪಾಲಿನೇಷನ್ ಅಂದ್ರೆ ಕೈಯಿಂದ ನಾವು ಪರಾಗಸ್ಪರ್ಶನ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಮತ್ತೆ ಜೇನು ಪೆಟ್ಟಿಗೆಗಳನ್ನ ನಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಾವು ಹೆಚ್ಚಿಗೆ ಇಳುವರಿಯನ್ನ ಪಡಿಬಹುದು. ಈಗ ಇದರ ಭೂಮಿಯ ಸಿದ್ಧತೆ ಮತ್ತು ಇದರ ನಾಟಿ ಪದ್ಧತಿಯ ಒಂದು ಸ್ವಲ್ಪ ತಿಳಿಸ್ಕೊಡಿ. ನಾನು ಆಗ್ಲೇ ಹೇಳ್ದಂಗೆ ಇದು ಬಳ್ಳಿ ರೀತಿ ಜಾತಿಗೆ ಸೇರಿರೋದ್ರಾಗಿರೋದ್ರಿಂದ ಇದು ಹೆಚ್ಚು ನೀರಿನ ಅಂಶ ಏನಾದರೂ ಇದ್ದರೆ ಬೇಗ ಕೊಳೆಯುವಂಥ ಅಂಶ ಜಾಸ್ತಿ ಇರುತ್ತೆ. ಮತ್ತು ನೀರು ಬಸಿದು ಹೋಗುವಂತಹ ಮಣ್ಣು ಇದಕ್ಕೆ ಹೆಚ್ಚು ಸೂಕ್ತವಾಗಿರುತ್ತೆ. ಎಲ್ಲ ಕಾಲದಲ್ಲೂ ನಾವು ಬೆಳಿಬಹುದು ಮತ್ತು ಎಲ್ಲ ಮಣ್ಣಿನಲ್ಲೂ ಸಹ ಈ ಕಲ್ಲಂಗಡಿನ ಬೆಳಿಬಹುದು. ಅಂದರೆ ಜೌಗು ಪ್ರದೇಶ ಆಗಿದ್ರೆ ಆ ಥರ ಪ್ರದೇಶಗಳಾಗಿದ್ದಾಗ ನಿಮಗೆ ನೀರು ಬಸಿದು ಹೋಗುವಂತಹ ಅಂಶನ ನೀವು ನಿಮ್ಮ ಜಮೀನುಗಳಲ್ಲಿ ಮಾಡ್ಕೊಳ್ಬೇಕಾಗಿರುತ್ತೆ. ಅಂದ್ರೆ ಏರುಮಡಿಗಳನ್ನ ಮಾಡ್ಕೊಳ್ಬೇಕು. ಮತ್ತೆ ಇಂತ ಹೆಚ್ಚು ನೀರು ನಿಲ್ಲುವಂತ ಕಡೆಗಳಿದ್ದಾಗ ನಾವು ಮಳೆಗಾಲದಲ್ಲಿ ಹೆಚ್ಚು ಸೂಕ್ತವಾಗಿರೋದಿಲ್ಲ. ಯಾಕಂದ್ರೆ ಮಳೆ ಜಾಸ್ತಿ ಬಂದಾಗ ನಿಮ್ಗೆ ನೀರು ನಿಲ್ಲುವಂತಹ ಸಾಧ್ಯತೆ ಜಾಸ್ತಿ ಇರೋದ್ರಿಂದ. ಬಟ್ ಉತ್ತಮವಾದ ಮಣ್ಣು ಅಂತ ಹೇಳಿದ್ರೆ ಆಳವಾದ ಮಣ್ಣು ಮತ್ತು ಸ್ಯಾಂಡಿಲೋಮಿ ಸಾಯಿಲ್ ಅಂತ ಮರಳು ಮಿಶ್ರಿತ ಮಣ್ಣು ನಮಗೆ ಹೆಚ್ಚು ಸೂಕ್ತವಾಗಿರುತ್ತೆ. ಈ ರೀತಿಯ ಮಣ್ಣುಗಳಲ್ಲಿ ಹೆಚ್ಚು ನೀರು ನಿಲ್ಲದೆ ಇರೋದ್ರಿಂದ ಮತ್ತೆ ಎಲ್ಲ ರೀತಿಯ ಪೋಷಕಾಂಶಗಳು ಗಿಡಕ್ಕೆ ದೊರೆಯೋದ್ರಿಂದ ನಿಮಗೆ ಚೆನ್ನಾಗಿ ಇಳುವರಿ ಬರುತ್ತೆ. ಮತ್ತೆ ಇದು ಶ್ಯಾಲೋ ರೂಟೆಡ್ ಕ್ರಾಪ್ ಅಂದ್ರೆ ಬೇರುಗಳು ತುಂಬಾ ಆಳವಾಗಿ ಬೆಳೆದೆ ಇರೋದ್ರಿಂದ ಇದನ್ನ ಹೆವಿ ಫೀಡರ್ಸ್ ಅಂತ ಕರಿತೀವಿ. ಅಂದ್ರೆ ಹೆಚ್ಚಿನ ಅಂಶಗಳು ಬಿಸಿಲು ನೀರು ಮತ್ತೆ ಪೋಷಕಾಂಶಗಳನ್ನ ನಾವು ಹೇರಳವಾಗಿ ಕೊಡಬೇಕು. ಈಗ ಪೋಷಕಾಂಶಕ್ಕೆ ಬರೋಣ. ಈಗ ಪೋಷಕಾಂಶ ಕೊಡಬೇಕು ಅಂತ ಹೇಳಿದ್ರಲ್ಲ, ಯಾವ ಸಂದರ್ಭದಲ್ಲಿ ಇದಕ್ಕೆ ಯಾವ್ಯಾವ ದಿನಗಳ ಅವಧಿಯಲ್ಲಿ ಏನೇನು ಪೋಷಕಾಂಶಗಳನ್ನ ನಾವು ಒದಗಿಸಬೇಕಾಗುತ್ತೆ? ಪೋಷಕಾಂಶಗಳಿಗೆ ಬಂದಾಗ ಫಸ್ಟ್ ನಾವು ಸುಮಾರು 2-3 ಬಾರಿ ಉಳುಮೆನ ಮಾಡಬೇಕಾಗುತ್ತೆ. ಈಗ ನಾನು ಆಲ್ರೆಡಿ ಹೇಳ್ದಂಗೆ ನವೆಂಬರ್ ಡಿಸೆಂಬರ್ ಇಂದ ನಾವು ಶುರು ಮಾಡಿದ್ರೆ ಫೆಬ್ರವರಿ ತನಕ ಇದು ಉತ್ತಮವಾಗಿ ಭೂಮಿ ಮಾಡ್ಕೊಳ್ಬಹುದು. ಅದರಲ್ಲಿ ಫಸ್ಟ್ ನಾವು ಭೂಮಿನ ಸಡಿಲ ಮಾಡಬೇಕಾಗುತ್ತೆ. 2-3 ಬಾರಿ ಚೆನ್ನಾಗಿ ಇದನ್ನ ಉಳುಮೆ ಮಾಡಿ ನಾವು ಕೊನೆ ಬಾರಿ ಅಂದ್ರೆ 3ನೇ ಬಾರಿ ಉಳುಮೆ ಮಾಡಬೇಕಾದ್ರೆ ಸುಮಾರು ಪ್ರತಿ ಹೆಕ್ಟೇರಿಗೆ 25 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಈಗ ಸೇರಿಸಬೇಕಾದ್ರೆ ನಾವು ಪ್ರತಿ 50-100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ ಸುಮಾರು 1 ಕೆಜಿಯಷ್ಟು ನಮಗೆ ಜೈವಿಕ ಗೊಬ್ಬರಗಳ ಕನ್ಸಾರ್ಷಿಯ ಅಂತ ಸಿಗುತ್ತೆ. ಅಂದರೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಸಿಗುತ್ತೆ. ಅಥವಾ ನಾವು ಬೇರೆ ಬೇರೆ ಆಗಿನೇ ಸೂಡೋಮೋನಾಸ್ ಮತ್ತು ಟ್ರೈಕೋಡರ್ಮಾ ಈ ಥರ ಜೈವಿಕ ಗೊಬ್ಬರಗಳನ್ನು ನಮ್ಮ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಮಿಶ್ರಣ ಮಾಡಿ ತದನಂತರ ಭೂಮಿಗೆ ಹಾಕೋದ್ರಿಂದ ಭೂಮಿಯಲ್ಲಿ ಮಣ್ಣಿನ ಮೂಲಕ ಹರಡುವಂತಹ ರೋಗಗಳು ಮತ್ತು ಕೀಟಗಳ ಬಾಧೆಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲೇ ಹತೋಟಿ ಮಾಡ್ಬೋದು. ಈ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯನ್ನು ನಾವು ಗೊಬ್ಬರಕ್ಕೆ ಸೇರಿಸಿದಾಗ ಅಂದರೆ ಭೂಮಿಗೆ ಹಾಕುವುದಕ್ಕಿಂತ ಒಂದು 10-15 ದಿನಗಳ ಮುಂಚೆ ನಾವು ಈ ಸುಮಾರು 50-100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿಯಷ್ಟು ಏನು ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಿ ನೆರಳಿರುವಂತಹ ಪ್ರದೇಶದಲ್ಲಿ ಇದನ್ನು ಇಡಬೇಕು. ಕೊಟ್ಟಿಗೆ ಗೊಬ್ಬರನ ಇಟ್ಟು 10-15 ದಿನ ಆದಮೇಲೆ ನಾವು ನೋಡಿದಾಗ ಅದು ಬೂಸ್ಟ್ ರೀತಿ ನಮಗೆ ಕಾಣಿಸುತ್ತೆ, ಬಿಳಿ ಕಲರಲ್ಲಿ ಬೆಳೆದಿರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಜಮೀನುಗಳಿಗೆ ಹಾಕುವಂಥದ್ದು. ಮತ್ತು ನಾವು ಇನ್ನು ಅಂತರಕ್ಕೆ ಬಂದಾಗ ಸುಮಾರು 2.5-3 ಮೀಟರಷ್ಟು ಸಾಲಿನಿಂದ ಸಾಲಿಗೆ ನಾವು ಅಂತರನ ಕಾಯ್ದುಕೊಳ್ಬೇಕು. ಮತ್ತು ಗಿಡದಿಂದ ಗಿಡಕ್ಕೆ ಸುಮಾರು 1 ಮೀಟರಷ್ಟು ಅಂತರನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲಿ ಏರುಮಡಿ ಮಾಡೋದು ತುಂಬ ಮುಖ್ಯ. ಆಗಲೇ ನಾನು ಹೇಳ್ದಂಗೆ ಕಲ್ಲಂಗಡಿ ಹಣ್ಣು ಹೆಚ್ಚು ನೀರು ನಿಂತಹಂಥ ಪರಿಸ್ಥಿತಿಗಳಲ್ಲಿ ಬೇಗ ಹಾಳಾಗೋದ್ರಿಂದ ಮತ್ತು ಹೆಚ್ಚು ರೋಗಗಳಿಗೆ ಬಾಧೆ ಆಗೋದ್ರಿಂದ ನಾವು ಏರುಮಡಿಗಳನ್ನು ಮಾಡಿದರೆ ಅಲ್ಲಲ್ಲಿ ನೀರು ಬಸಿದು ಹೋಗುವಂತಹ ಚಾನ್ಸ್ ಜಾಸ್ತಿ ಇರೋದ್ರಿಂದ ಏರುಮಡಿ ಮಾಡಿದರೆ ಇಳುವರಿನೂ ಸಹ ಜಾಸ್ತಿ ಬರುತ್ತೆ ಮತ್ತು ಅದರ ಗುಣಮಟ್ಟ ನಮಗೆ ಹೆಚ್ಚು ಉತ್ತಮ ರೀತಿಯಲ್ಲಿ ಇರುತ್ತೆ. ಮತ್ತು ಏರುಮಡಿ ಮಾಡಿ ಅದಕ್ಕೆ ಮಲ್ಚಿಂಗ್ ಅಂದರೆ ನೆಲ ಹೊದಿಕೆ ಅದನ್ನು ನಾವು ಈಗ ಸಾವಯವ ಮಾಡೋರು ಸಾವಯವ ವಸ್ತುಗಳನ್ನು ಉಪಯೋಗಿಸಿ ನೀವು ನೆಲ ಹೊದಿಕೆ ಮಾಡ್ಬೋದು ಅಥವಾ ನೀವು ಪ್ಲಾಸ್ಟಿಕ್ನಿಂದ ಸಹ ನೆಲ ಹೊದಿಕೆ ಮಾಡ್ಬೋದು. ಪ್ಲಾಸ್ಟಿಕ್ನಿಂದ ನೆಲ ಹೊದಿಕೆ ಮಾಡೋದ್ರಿಂದ ನಿಮಗೆ ಏನು ಉಪಯೋಗ ಆಗುತ್ತೆ ಅಂದರೆ ಹೆಚ್ಚು ನೀರಿನ ಸಂಪರ್ಕಕ್ಕೆ ಬರಲ್ಲ ಬರೋದಿಲ್ಲ ಒಂದು ಶೀಘ್ರವಾಗಿ ನೀರು ಹರಿದೋಗುತ್ತೆ ತೇವಾಂಶನ ನಾವು ಹಿಡಿದಿಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಬೇಸಿಗೆ ಟೈಮಲ್ಲಿ ನೀರಿನ ಅಭಾವ ಇರುವಂಥ ಕಡೆ ನಮಗೆ ನೀರಿನ ಉಪಯೋಗಿಸುವಂತಹ ಎಫಿಷಿಯನ್ಸಿ ಸಹ ಜಾಸ್ತಿ ಆಗುತ್ತೆ. ಮತ್ತು ತುಂಬ ಮುಖ್ಯವಾಗಿ ಕಳೆ ನಿರ್ವಹಣೆ ತುಂಬ ಕಷ್ಟ ಕಲ್ಲಂಗಡಿನಲ್ಲಿ. ಯಾಕಂದರೆ ನಾವು ಕಲ್ಲಂಗಡಿ ನಾನು ಆಲ್ರೆಡಿ ಹೇಳ್ದಂಗೆ ಅದು ಶ್ಯಾಲೋ ರೂಟೆಡ್ ಕ್ರಾಪ್ ಆಗಿರೋದ್ರಿಂದ ಬೆಳೆ ಆಲ್ರೆಡಿ ಬಂದಿರೋಂಥ ಟೈಮಲ್ಲಿ ನಾವು ಕಳೆ ಕೀಳಕ್ಕೆ ಹೋದಾಗ ಅದು ರೂಟ್ಗೂ ಸಹ ನಮ್ಮ ಬೇರುಗೂ ಸಹ ಅದು ಡ್ಯಾಮೇಜ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಮಲ್ಚಿಂಗ್ ಹಾಕಿದಾಗ ನೆಲ ಹೊದಿಕೆ ಹಾಕಿದಾಗ ಇದರ ನಿರ್ವಹಣೆನ ನಾವು ಈಸಿಯಾಗಿ ನಿರ್ಮಾಣ ಮಾಡ್ಬೋದು. ಇನ್ನು ನಾವು ಅದು ನೆಲ ಹೊದಿಕೆ ಬಗ್ಗೆ ಹೇಳೋದಾದ್ರೆ ಪ್ಲಾಸ್ಟಿಕ್ ನೆಲ ಹೊದಿಕೆ ಹಾಕೋದ್ರಿಂದ ಸುಮಾರು ತರಹದ ಕೀಟಗಳನ್ನು ಸಹ ನಾವು ಅವಾಯ್ಡ್ ಮಾಡ್ಬೋದು. ಇಲ್ಲಿ ಸುಮಾರು 25 microns ಅಷ್ಟು ಪ್ಲಾಸ್ಟಿಕ್ ನೆಲ ಒದಿಕೆ ಹಾಕಿದಾಗ ಒಂದು ಬೆಳೆನ ನಾವು ತಗೊಳ್ಬೋದು. ಇನ್ನು ನಾನು ತರಕಾರಿ ಬೆಳೆ ಬೆಳೆಗಾರ ಅಂತ ಅನ್ನೋದೇ ಆದರೆ ಸುಮಾರು 30 or 35 microns ಅಷ್ಟು ನೀವು ಬಳಕೆ ಮಾಡಿದ್ದಲ್ಲಿ ಅದನ್ನು ನೀವು 2-3 times ಯೂಸ್ ಮಾಡೋದ್ರಿಂದ ಉಪಯೋಗಿಸೋದ್ರಿಂದ ನಿಮಗೆ ಕಚ್ಚಿನ ಇದು ಕಡಿಮೆ ಆಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರದ ಜೊತೆ ಬೇವಿನ ಹಿಂಡಿ ಮಿಶ್ರಣನ ಹಾಕಲಿಕ್ಕೆ ನಿಮಗೆ ಶಿಫಾರಸು ಮಾಡ್ತೀವಿ. ಯಾಕಂದರೆ ನಿಮ್ಮ ಭೂಮಿನಲ್ಲಿ ಬೇವಿನ ಹಿಂಡಿ ಹಾಕೋದ್ರಿಂದ ಹೆಚ್ಚು ಕೀಟಗಳ ಬಾಧೆಯನ್ನು ನೀವು ಪ್ರಾರಂಭಿಕ ಹಂತದಲ್ಲೇ ಅಂದರೆ ಅದು ಮೊಟ್ಟೆ ಇಡುವಂತಹ ಅಂಶದಲ್ಲಿ ಮತ್ತು ಅದು ಬೆಳವಣಿಗೆ ಅಂಶದಲ್ಲೇ ಸಹ ಅದನ್ನು ತಡೆಯೋದ್ರಿಂದ ನಿಮಗೆ ರಾಸಾಯನಿಕ ಔಷಧಿಗಳ ಅವಶ್ಯಕತೆ ಅಷ್ಟೊಂದು ಬರೋದಿಲ್ಲ. ಅದರಿಂದ ನೀವು ಗೊಬ್ಬರವನ್ನು ಕೊಡಬೇಕಾದ್ರೆ ಮಣ್ಣಿಗೆ ಸೇರಿಸಬೇಕು ಅಂತ ಹೇಳ್ತಾರೆ. ನೀವು ಪ್ರಾರಂಭಿಕ ಹಂತದಲ್ಲಿ ಭೂಮಿ ಸಿದ್ಧತೆ ಮಾಡಬೇಕಾದ್ರೇ ನೀವು ಬೇವಿನ ಹಿಂಡಿನ ಕೊಟ್ಟಿದ್ದೆ ಅದರಲ್ಲಿ ಅದು ನಿಧಾನಗತಿಯಲ್ಲಿ ನಿಮಗೆ ತನ್ನ ಅಂಶನ ಭೂಮಿಗೆ ಬಿಡೋದ್ರಿಂದ ಈ ಅಂಶಗಳು ಕೀಟಗಳಿಗೆ ಅದರ ಮೇಲೆ ಮೊಟ್ಟೆ ಇಡೋದಕ್ಕೆ ಆಗಲಿ ಅಥವಾ ಅಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಆಗಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆದ್ದರಿಂದ ನಿಮಗೆ ಪ್ರಾರಂಭಿಕ ಹಂತದಲ್ಲಿಯೇ ಸಹ ನಿಮಗೆ ಕೀಟಗಳ ಬಾಧೆನ ನೀವು ತಡೆಗಟ್ಟಬಹುದು. ಗೊಬ್ಬರ ಜೊತೆಗೆ ಈ ರೀತಿಯ ರೋಗ ನಿರ್ವಹಣೆಯ ಕ್ರಮಗಳನ್ನು ಅನುಸರಿಸಬೇಕು. ಹೌದು, ಇವಾಗ ಒಮ್ಮೆ ಅದೆಲ್ಲ ಮಾಡಾಯಿತು, ಬಿತ್ತನೆ ಕೂಡ ಈಗ ನಾಟಿಯನ್ನು ನೀವು ಹೇಳಿದಾಗೆ ಅಂತರದಲ್ಲಿ ನಾಟಿ ಮಾಡಾಯಿತು ಅಂದರೆ ಬೀಜವನ್ನೇ ನಾವು ನಾಟಿ ಮಾಡೋದು. ಕಲ್ಲಂಗಡಿನಲ್ಲಿ ನೀವು ಎರಡು ರೀತಿಯ ಇದನ್ನ ಮಾಡಬಹುದು. ಒಂದು ನೇರವಾಗಿ ಬಿತ್ತನೆ ಮಾಡೋದು ಬೀಜಗಳನ್ನ, ಇನ್ನೊಂದು ಪದ್ಧತಿನಲ್ಲಿ ನೀವು ನಾಟಿ ಮಾಡೋದು ಅಂದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದು. ನರ್ಸರಿನಲ್ಲಿ ನಿಮ್ಮ ಬೀಜಗಳನ್ನ ನೆಟ್ಟು ಅಂದ್ರೆ ಈಗ ಸಂಕೀರ್ಣ ತಳಿಗಳೆಲ್ಲ ಆದ್ರೆ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾಟಿ ಮಾಡ್ಬೇಕಾದ್ರೆ ಪ್ರತಿ ಗುಣಿಗಳಲ್ಲಿ ನೀವು ಸುಮಾರು 4 ಬೀಜಗಳನ್ನ ಹಾಕ್ಬೇಕಾಗುತ್ತೆ. 4 ಬೀಜಗಳನ್ನ ಹಾಕಿ ಬಿತ್ತನೆ ಮಾಡಿದ 2 ವಾರದ ನಂತರ ಅದು 2 ಬೀಜಗಳನ್ನ ಬಿಟ್ಟು ಇನ್ನುಳಿದ ಬೀಜಗಳಿಂದ ಬರುವಂತ ಗಿಡಗಳನ್ನ ನೀವು ಚಿವುಟ ಹಾಕ್ಬೇಕಾಗುತ್ತೆ. ಅಂದ್ರೆ ಪ್ರತಿ ಗುಣಿನಲ್ಲಿ ನೀವು ಸುಮಾರು 4 ಬೀಜಗಳನ್ನ ಹಾಕ್ಬೇಕಾಗುತ್ತೆ. ನಿಮಗೆ 2 ಸಸಿಗಳಷ್ಟೇ ಸಾಕು, ಒಂದು ಗುಣಿನಲ್ಲಿ ಸಾಕು. ಹೆಚ್ಚಿಗೆ ಆದಾಗ ನಿಮಗೆ ಅದ್ರದ್ದು ಬೆಳವಣಿಗೆ ಆಗುತ್ತೆ ಬಟ್ ಇಳುವರಿ ಕುಂಠಿತ ಆಗುತ್ತೆ, ಸಣ್ಣಕ್ಕೆ ಬರುತ್ತೆ, ಮತ್ತೆ ಬರುವಂತ ಕಾಯಿಗಳ ಸಂಖ್ಯೆನೂ ಸಹ ಕಡಿಮೆ ಆಗುತ್ತೆ. ಎರಡು ತೆಗೆದುಕೊಳ್ಳುವಂತ ಪೋಷಕಾಂಶವನ್ನು 4. ಹೌದು ಹೌದು, ಆ ಕಾರಣದಿಂದ ನೀವು ಬರೀ 2 ಗಿಡಗಳನ್ನ ಮಾತ್ರ ಉಳಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೀವು ನೇರವಾಗಿ ಬಿತ್ತನೆ ಮಾಡಿದ್ರೆ 4 ಬೀಜಗಳನ್ನ ಹಾಕ್ಬೇಕಾಗುತ್ತೆ. ಆದ್ರೆ ನೀವು ನಾಟಿ ಪದ್ಧತಿ ಮಾಡಿದಾಗ ನರ್ಸರಿಗಳಲ್ಲಿ ಪ್ರೋಟ್ರೇಗಳಲ್ಲಿ ನೀವು ಪ್ರತಿ ಸೆಲ್ಲಿಗಳಿಗೂನು ಒಂದೊಂದೇ ಬೀಜಗಳನ್ನ ಹಾಕೋದ್ರಿಂದ ಮತ್ತೆ ನೀವು ಅದನ್ನ ನಾಟಿ ಮಾಡಬೇಕಾದ್ರೆ ಯಾವುದೇ ರೀತಿ ಆಲ್ರೆಡಿ ಡ್ಯಾಂಪಿಂಗ್ ಆಫ್ ಅಥವಾ ಈ ತರ ಯಾವ್ದಾದ್ರು ಕೀಟಗಳ ಬಾಧೆಯಿಂದ ಬಂದಿರುವಂತ ಗಿಡಗಳನ್ನ ನೀವು ಅಲ್ಲೇನೇ ಬೇರೆ ಪಡಿಸಿರೋದ್ರಿಂದ ನೀವು ನೇರವಾಗಿ ಬಿತ್ತನೆ ಮಾಡೋದಕ್ಕಿಂತ ಹೆಚ್ಚು ಇಳುವರಿ ಮತ್ತು ಹೆಚ್ಚು ಲಾಭದಾಯಕವಾಗಿರುತ್ತೆ. ಇರುತ್ತೆ. ಮತ್ತೆ ಇದು 4 ಯಾಕೆ ಬಿತ್ತನೆ ಮಾಡ್ಬೇಕು ಅಂದ್ರೆ ಬಿತ್ತನೆ ಮಾಡಿದಂತೆ ಎಲ್ಲವೂ ಕೂಡ ನಮಗೆ ಮೊಳಕೆಯಾಗಿಲ್ಲ. ಆ ಉದ್ದೇಶದಿಂದ 4 ಮಾಡಬೇಕು. ಬರೋದ್ರೆ 2 ಬರ್ಬೋದು, 4 ಬಂತು ಅಂದ್ರೆ 2 ಚೂಟ ಹಾಕ್ಬೇಕು. ಆಯ್ತು. ಇದು ಬೆಳೆ ನಂತರ ಬೆಳವಣಿಗೆ ಹಂತದಲ್ಲಿ ನಾವು ಏನು ಪೋಷಕಾಂಶಗಳನ್ನ ಒದಗಿಸ್ಬೇಕು? ಈಗ ಮಲ್ಸಿಂಗ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಬೇರೆ ಪೋಷಕಾಂಶಗಳನ್ನ ಕೊಡೋದು ಕಷ್ಟ ಆಗುತ್ತೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ರೆ. ಅಲ್ಲಿ ಅಂತಹ ಸಂದರ್ಭದಲ್ಲಿ ಮತ್ತೆ ಇದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಬಹುದಾ? ಮಾಹಿತಿ ಕೊಡಿ. ಓಕೆ, ಇದ್ರ ಜೊತೆಗೆ ಈಗ ಬೀಜಗಳು ಹೇಳ್ಬೇಕಾದ್ರೆ ನಿಮ್ಗೆ ಸುಮಾರು 300 grams ಅಷ್ಟು ಪ್ರತಿ ಹೆಕ್ಟರಿಗೆ ಸಂಕೀರ್ಣ ತಳಿಗಳಾದ್ರೆ ಬೇಕಾಗುತ್ತೆ. ಇನ್ನು ಅದು ಬಿಟ್ಟು ಬೇರೆ ತಳಿಗಳಾದ್ರೆ ಸುಮಾರು 750 grams ಅಷ್ಟು ಬೀಜಗಳು ಬೇಕಾಗುತ್ತೆ. ನಾವು ಬೀಜಗಳನ್ನ ಹಾಕ್ಬೇಕಾದ್ರೆ ಬೀಜಗಳನ್ನ ನಾಟಿ ಮಾಡೋದಕ್ಕೂ ಮುಂಚೆ ಬೀಜೋಪಚಾರ ಮಾಡೋದು ತುಂಬಾ ಉತ್ತಮ. ಯಾಕಂದ್ರೆ ರೋಗ ಮತ್ತು ಕೀಟಗಳ ಬಾಧೆನ ತಡೆಯೋದಿಕ್ಕೆ ಮತ್ತೆ ಉತ್ತಮ ಜರ್ಮಿನೇಷನ್ ಮೊಳಕೆ ಹೊಡೆಯುವಂಥದ್ದನ್ನ ನಾವು ಪಡಿಬೇಕಂತ ಹೇಳಿದ್ರೆ ನೀವು ಬೀಜೋಪಚಾರ ಮಾಡಬೇಕು. ಮತ್ತು ನಾಟಿ ಮಾಡಬೇಕಾದ್ರೆ ನೀವು ನರ್ಸರಿಯಿಂದ ತಗೊಂಡು ಬಂದಿರುವಂತಹ ಗಿಡಗಳನ್ನ ಯಾವುದಾದ್ರೂ ಜೈವಿಕ ಗೊಬ್ಬರಗಳು ಅಂದ್ರೆ ಟ್ರೈಕೋಡರ್ಮ ಅಥವಾ ಅರ್ಕ ಮೈಕ್ರೋ ಕನ್ಸಾರ್ಷಿಯಂ ಜೊತೆ ಅದನ್ನ ಅದ್ದಿ ತದನಂತರ ನಾಟಿ ಮಾಡೋದು ಉತ್ತಮ ಆಯ್ಕೆ ಆಗಿರುತ್ತೆ. ಇನ್ನು ಪೋಷಕಾಂಶಗಳಿಗೆ ಬಂದಾಗ ನಮ್ಗೆ ಒಟ್ಟು ಅದರ ಜೀವಿತಾವಧಿಯಲ್ಲಿ ಸುಮಾರು 100 kg ಅಷ್ಟು ಸಾರಜನಕ, 88 kg ಅಷ್ಟು ರಂಜಕ ಮತ್ತೆ 100 kg ಅಷ್ಟು ಪೊಟ್ಯಾಶ್ ನ ನಾವು ಪ್ರತಿ ಹೆಕ್ಟೇರಿಗೆ ಕಲ್ಲಂಗಡಿ ಗಿಡಕ್ಕೆ ಕೊಡಬೇಕಾಗುತ್ತೆ. ಅವಧಿ ಯಾವ್ಯಾವ ಅವಧಿಯಲ್ಲಿ ಕೊಡಬೇಕು? ಒಂದು ಭೂಮಿ ಸಿದ್ಧತೆ ಮಾಡಿ ನಾವು ನಾಟಿ ಮಾಡಿದ ಸುಮಾರು 1 ವಾರದಲ್ಲಿ 50% ನಷ್ಟು ಅಂದ್ರೆ 50% ಸಾರಜನಕ ಮೊಳಕೆ ಬಂದಂತದ್ರೆ 1 ವಾರದ ನಂತರ ಸುಮಾರು 50 kg ಅಷ್ಟು ಸಾರಜನಕ, 88 kg ಪೂರ್ಣ ಪ್ರಮಾಣದ ರಂಜಕ ಮತ್ತೆ ಪೂರ್ಣ ಪ್ರಮಾಣದ ಪೊಟ್ಯಾಶ್ ನ ನಾವು ಗಿಡಗಳಿಗೆ ಕೊಡಬೇಕಾಗತ್ತೆ. ಇದನ್ನ ನೀವು ಗುಳಿಗಳಲ್ಲಿ ನೀಡ್ಬೋದಾಗಿದೆ. ಇನ್ನು ನೀವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ತೀರಿ ಅಂತ ಹೇಳಿದ್ರೆ ನೀವು ರಸಾವರಿ ಪದ್ಧತಿಯಲ್ಲೂ ಸಹ ಕೊಡ್ಬೋದಾಗಿದೆ. ಇನ್ನು ಉಳಿದ 50% ಅಷ್ಟು ಸಾರಜನಕನ ನಾಟಿ ಮಾಡಿದ ಒಂದು ತಿಂಗಳಾದ್ಮೇಲೆ ನೀವು ಗಿಡಗಳಿಗೆ ಕೊಡಬಹುದು. ನಾವು ಯಾಕೆ ಇಲ್ಲಿ ಸಾರಜನಕನ ಎರಡು ಭಾಗ ಮಾಡಿ ಕೊಡ್ತೀವಂದ್ರೆ ಅದು ಬೇಗ ವಾತಾವರಣದಲ್ಲಿ ಹಾವಿಯಾಗಿ ಹಿಂಗೋಗೋದ್ರಿಂದ ಮತ್ತು ರಂಜಕ ಪೊಟ್ಯಾಷು ನಿಧಾನವಾಗಿ ಬಿಡುಗಡೆ ಆಗಿರೋದ್ರಿಂದ ಇದನ್ನ ನಾವು ಪ್ರಾರಂಭಿಕ ಹಂತದಲ್ಲೇ ನಾವು ನೀಡಬೇಕಾಗತ್ತೆ. ಮತ್ತೆ ಸಾರಜನಕನ ಎರಡು ಭಾಗಗಳಾಗಿ ಮಾಡಿ ನಾವು ನೀಡಬೇಕಾಗತ್ತೆ. ಇವಾಗ ಇಲ್ಲೊಂದು ಪ್ರಶ್ನೆ ಏನಂದ್ರೆ, ನಾವು ಸಾರಜನಕ ಅಂದ್ರೆ ಯೂರಿಯಾದ ರೂಪದಲ್ಲಿ ನೀಡ್ತೀವಿ, ಸಂಪೂರ್ಣ ಸಾವಯವದಲ್ಲೇ ನಾವು ಎಲ್ಲ ಕೆಲವು ಬೆಳೆಗಳನ್ನ ಬೆಳಿತೀವಿ ಅಂತ ರೈತರಲ್ಲಿ ಕೆಲವೊಂದು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಇದಕ್ಕೆ ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲಿ ಮಾಡೋದಕ್ಕಾಗಲ್ವಾ? ಆ ಥರ ಮಾಡಬೇಕಂದ್ರೆ ನಿಮಗೆ ಒಟ್ಟು ನಾನಿಲ್ಲಿ ನಿಮಗೆ ಯೂರಿಯಾ ಅಥವಾ ಗೊಬ್ಬರದ ಇದನ್ನ ಇಲ್ಲಿ ನಿಮಗೆಲ್ಲೂ ಶಿಫಾರಸು ಮಾಡಿಲ್ಲ. ಸಾರಜನಕ ಮತ್ತು ರಂಜಕ ಪೊಟ್ಯಾಷ್ ಅಂಶ ನೀವು ಯಾವುದೇ ರೀತಿಯ ಗೊಬ್ಬರನ ಕೊಡಿ, ಬಟ್ ಆ ಗೊಬ್ಬರದಲ್ಲಿ ಈ ಸಾರಜನಕ ರಂಜಕ ಪೊಟ್ಯಾಷ್ ಅಂಶ 100/88 / 100 kg ಇರಬೇಕು. ನೀವು ಅದನ್ನು ಸಾವಯವ ಪದ್ಧತಿನಲ್ಲೂ ಕುಡಿಬಹುದು, ಅಂದರೆ ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸಿ, ಎರೆಹುಳು ಗೊಬ್ಬರನ ಉಪಯೋಗಿಸಿ ಅಥವಾ ಜೀವಾಮೃತ ಈ ರೀತಿಗಳಲ್ಲೇ ನೀವು ಪೋಷಕಾಂಶಗಳನ್ನು ನೀವು ಒದಗಿಸ್ಬೋದು ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಸಹ ನೀವು ಒದಗಿಸ್ಬೋದು. ನಂತರ ಇದಕ್ಕೆ ಬೇಸಿಗೆ ಅಂದರೆ ಸ್ವಲ್ಪ ನೀರಿನ ಅಭಾವ ಇರುತ್ತೆ, ಬೇಸಿಗೆನಲ್ಲಿ ಸೂಕ್ತ ಅಂತ ಹೇಳಿದ್ರೆ ಯಾವಾಗ ಈ ನೀರಿನ ನಿರ್ವಹಣೆ ಹೇಗೆ ಮಾಡ್ಕೋಬೋದು? ಹನಿ ನೀರಾವರಿ ಮಾಡ್ಬೋದಾ ಅಥವಾ ಎಷ್ಟು ದಿನಕ್ಕೊಂದ್ಸರಿ ಇದಕ್ಕೆ ನೀರು ಕೊಡಬೇಕು, ಹೇಗೆ ಹಾಯಿಸ್ಬೇಕು ಅಥವಾ ಪೂರ್ತಿ ಗುಣಿಗಳಿಗೆ ಹಾಯಿಸ್ಬೇಕಾ, ಹೇಗೆ? ಸಾಮಾನ್ಯವಾಗಿ ನದಿ ತೀರದ ಪ್ರದೇಶಗಳಲ್ಲಿ ನಾವೇನಾದರೂ ಈ ಬೆಳೆನ ತಗೊಂಡಾಗ ನಾವು ಯಾವುದೇ ರೀತಿ ನೀರಿನ ಕೊಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಆ ನದಿ ಪ್ರದೇಶದಲ್ಲಿ ಇರುವಂತಹ ತೇವಾಂಶನೇ ಈ ಗಿಡಕ್ಕೆ ಸಾಕಾಗುತ್ತೆ. ಇನ್ನು ನಾವು ಅದು ಬಿಟ್ಟು ಬೇಸಿಗೆಗಾಲ ಅಥವಾ ಯಾವ ಬೇರೆ ಕಾಲಗಳಲ್ಲಿ ಮಳೆಯಾಶ್ರಿತವಾಗಿ ನಾವು ತಗೊಂಡಾಗ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸೋದು ತುಂಬ ಮುಖ್ಯವಾಗಿರುತ್ತೆ. ಹನಿ ನೀರಾವರಿ ಪದ್ಧತಿ ಅಳವಡಿಸೋದ್ರಿಂದ ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ನಿಮಗೆ ನೀರಿನ ಅಂಶ ಕಡಿಮೆ ಆಗುತ್ತೆ ಮತ್ತು ಎಫಿಷಿಯನ್ಸಿ ಅದರ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತು ರೋಗ ರುಜಿನಗಳ ಕಾಟನೂ ಸಹ ಕಡಿಮೆ ಆಗುತ್ತೆ ಮತ್ತು ಅದರ ಇಳುವರಿ ಚೆನ್ನಾಗಿ ಬರುತ್ತೆ, ಗುಣಮಟ್ಟದ ಇಳುವರಿನ ಸಹ ನಾವು ಪಡಿಬೋದು. ಹನಿ ನೀರಾವರಿನ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಮತ್ತು ಸಾಮಾನ್ಯವಾಗಿ 7-8 ದಿನಗಳ ಅಂತರದಲ್ಲಿ ನೀವು ಅಂದರೆ ಪ್ರತಿ ವಾರಕ್ಕೊಮ್ಮೆ ನೀವು ನೀರನ್ನು ನೀಡಬೇಕಾಗತ್ತೆ. ಹನಿ ನೀರಾವರಿ ಇಲ್ಲ 7-8 ದಿನ ವಾರಕ್ಕೊಂದ್ಸಾರಿ, ಬೇರೆ ನಾವು ಹಾಯಿಸಿ ನೀರು ಮಾಡಬೇಕಾದ್ರೆ ನೀವು ವಾರಕ್ಕೊಮ್ಮೆ ಕೊಡಬೇಕು. ಹನಿ ನೀರಾವರಿ ನೀವು ನೀಡಬೇಕಾದ್ರೆ ಮಣ್ಣಿನ ತೇವಾಂಶನ ಆಧಾರದ ಮೇಲೆ ಡೈಲಿ 1 ಗಂಟೆ ಆ ಥರ ನಿಮ್ಮ ಇದು ಪ್ರೆಷರ್ ಎಷ್ಟಿರುತ್ತೆ, ನಿಮ್ಮ ನೀರಿನ ಎಷ್ಟು ದೊರಕುತ್ತೆ ಅದರ ಆಧಾರದ ಮೇಲೆ ನೀವು ನೀರನ್ನು ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮಗೆ ಮುಖ್ಯವಾಗಿ ನೀವು ಕಲ್ಲಂಗಡಿನಲ್ಲಿ ಪಾಲಿಸಬೇಕಾಗಿರೋ ಅಂಶ ಏನಂತೇಳಿದ್ರೆ ಕುಡಿ ಚಿವುಟೋದು ಅಂತ, ಅಂದರೆ ನೀವು ಬಿತ್ತನೆ ಮಾಡಿರೋ 20-30 ದಿನಗಳೊಳಗೆ ಅದ್ರ ಕುಡಿನ ಮುಖ್ಯ ಕುಡಿನ ಚಿವುಟೋದ್ರಿಂದ ನಿಮಗೆ ಸೈಡ್ ಬ್ರಾಂಚಸ್ ಅಂತ ಹೇಳಿದ್ರೆ ಮಗ್ಗಲು ಇಳುಕುಗಳು ಜಾಸ್ತಿ ಬರುತ್ತೆ, ಇದರಿಂದ ನಿಮಗೆ ಬರುವಂತಹ ಇಳುವರಿನೂ ಸಹ ಜಾಸ್ತಿ ಚೆನ್ನಾಗಿರುತ್ತೆ ಮತ್ತು ಕಾಯಿಯ ನಿಮಗೆ ಸೈಜ್ ಅದರದ್ದು ಗಾತ್ರನೂ ಸಹ ಚೆನ್ನಾಗಿ ಬರುತ್ತೆ. ಮತ್ತು ಬಳ್ಳಿಯಿಂದ ಹಣ್ಣೊಂದನೇ ಗಿನ್ನಿಗಿಂತ ಮುಂಚೆ ಬರುವಂತಹ ಹೂವುಗಳನ್ನು ನೀವು ತೆಗಿಬೇಕಾಗುತ್ತೆ. ಹೂವುಗಳನ್ನ ನೀವು ತೆಗಿಬೇಕು. ಕಾರಣ ಯಾಕಂದ್ರೆ ಹೂವಿಂದ ತಾನೆ ಕಾಯಿ ಆಗೋದು ಅಲ್ಲ, 11ನೇ ಗಿಣ್ಣಿಗಿಂತ ಮುಂಚೆನೆ ನಮಗೆ ಹೂ ಬಂದಾಗ ಬೇಗ ಕಾಯಿ ಬರುತ್ತೆ, ಇದರಿಂದ ಗಿಡ ಸಂಪೂರ್ಣವಾಗಿ ಬೆಳೆದು ಹೆಚ್ಚು ಇಳುವರಿ ದೊರೆಯುವ ಸಾಮರ್ಥ್ಯನ ಕಳ್ಕೊಳ್ಳುತ್ತೆ. ಅದಕ್ಕೆ ಅದರದ್ದು ವೆಜಿಟೇಟಿವ್ ಗ್ರೋತ್ ಅಂತ ನಾವು ಏನ್ ಹೇಳ್ತೀವಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು. ಈ ಕಾರಣದಿಂದ ನಾವು 11ನೇ ಗಿಣ್ಣಿನಿಂದ ಮುಂಚೆ ಬರುವಂತ ಎಲ್ಲಾ ಹೆಣ್ಣು ಹೂಗಳನ್ನ ನಾವು ತೆಗಿಬೇಕಾಗುತ್ತೆ. ಗಂಡು ಹೂವು ನೋಡೋದಕ್ಕೆ ಗಾತ್ರದಲ್ಲಿ ಸ್ವಲ್ಪ ಸಣ್ಣದಾಗಿರುತ್ತೆ ಮತ್ತೆ ಪ್ರಾರಂಭಿಕವಾಗಿ ಬರುವಂತದ್ದು ಗಂಡು ಹೂವು ಇರುತ್ತೆ. ಗಂಡು ಹೂವು ಬಂದಾದ್ಮೇಲೆ ನಮಗೆ ಹೆಣ್ಣು ಹೂ ಬರುತ್ತೆ. ಹೆಣ್ಣು ಹೂ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತೆ ಹೆಣ್ಣು ಹೂವಿನ ತಳಭಾಗದಲ್ಲಿ ಬಟಾಣಿ ತರ ಸೈಜ್ದು ಗಾತ್ರದ ಇದಿರುತ್ತೆ, ಅದರಿಂದ ನಮಗೆ ಕಾಯಿ ಬರುತ್ತೆ. ಅದು ನೋಡಿದಾಗ ನಮಗೆ ವ್ಯತ್ಯಾಸ ಈಸಿಯಾಗಿ ಕಾಣಿಸುತ್ತೆ ಅದು. ಮತ್ತು ಬಳ್ಳಿಗಳಲ್ಲಿ ನಮಗೆ ಹೆಚ್ಚಿನ ಅಂಶದ ಹೆಣ್ಣು ಹೂಗಳು ಸಹ ಬರುತ್ತೆ, ಆದರೆ ನಾವು ಸುಮಾರು 3-4 ಹೂಗಳು ಕಾಯಿಗಳನ್ನು ಮಾತ್ರ ಬಿಟ್ಕೊಳ್ಬೇಕಾಗಿರುತ್ತೆ. ಆಯಿತು, ಇದಾದಮೇಲೆ ನಂತರ ಬರ್ತಕ್ಕಂಥದ್ದು ಯಾವುದೇ ತೋಟಗಾರಿಕಾ ಬೆಳೆಗಳಿಗೆ ಸಾಮಾನ್ಯವಾಗಿ ರೋಗಬಾಧೆ, ಇದರ ರೋಗ ಹೆಚ್ಚು ಮತ್ತು ಕೀಟಬಾಧೆ ಹೆಚ್ಚು ಬರುತ್ತೆ? ಕಲ್ಲಂಗಡಿನಲ್ಲಿ ನಮಗೆ ರೋಗ ಮತ್ತು ಕೀಟ ಎರಡದು ಬಾಧೆನ ನಾವು ಕಾಣ್ಬೋದಾಗಿದೆ. ಮುಖ್ಯವಾಗಿ ಬರುವಂಥ ಕೀಟಗಳಂತ ಹೇಳಿದ್ರೆ ಒಂದು ಕುಂಬಳದುಂಬಿ ಅಂತ ಮತ್ತು ರಸ ಹೀರುವಂತಹ ಕೀಟಗಳದ್ದು ಹೆಚ್ಚಿನ ಬಾಧೆ ಇರುತ್ತೆ. ಈ ಕುಂಬಳದುಂಬಿ ಬಂದಾಗ ಇದು ಏನ್ ಮಾಡತ್ತೆ ಅಂದ್ರೆ ಫಸ್ಟ್ ಎಲೆಗಳನ್ನ ತಿನ್ನಕ್ಕೆ ಶುರು ಮಾಡತ್ತೆ. ಯಾವಾಗ ಎಲೆಗಳು ಇದರ ತಿನ್ನುವಿಕೆಯಿಂದ ತುತ್ತಾಗುತ್ತೋ ಅವಾಗ ಅದು ಸಂಪೂರ್ಣವಾಗಿ ಒಣಗೋದು ಮತ್ತೆ ಉದುರಿ ಹೋಗೋದು ಆಗತ್ತೆ. ಮತ್ತೆ ಇದ್ರದ್ದು ಮರಿ ಹುಳಗಳು ಏನ್ ಮಾಡ್ತವೆ, ಬೇರು ಮತ್ತೆ ಗಡ್ಡೆಗಳನ್ನ ತಿನ್ನತ್ತೆ. ಈ ರೀತಿ ಬೇರು ಗೆಡ್ಡೆ ತಿನ್ನಕ್ಕೆ ಶುರು ಮಾಡಿದಾಗ ಆ ತಿಂದಂತ ಜಾಗದಿಂದ ಕೊಳೆಯಕ್ಕೆ ಶುರು ಆಗುತ್ತೆ, ಇದರಿಂದ ಸಂಪೂರ್ಣ ಗಿಡ ಹಾಳಾಗುತ್ತೆ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಬಿತ್ತನೆ ಮಾಡಿದ 2 ವಾರದಲ್ಲಿ ನಾವು ಮುಂಚಿತವಾಗೇನೆ ಅಂದರೆ ಈ ದುಂಬಿ ಕಾಟ ಬರೋದಕ್ಕೆ ಮುಂಚಿತವಾಗಿ 50 EC ಇರೋಂಥ ಮೆಲಾಥಿಯನನ್ನು 1 ml ಅಷ್ಟು ಪ್ರಮಾಣದನ್ನು 1 ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡಬೇಕು. ಅಥವಾ 4 ಗ್ರಾಮ್ನಷ್ಟು ಕಾರ್ಬರಿಲ್ 50% ವೆಟಾಬಲ್ ಪೌಡರ್ ಅಂತ ಹೇಳ್ತೀವಿ ನಾವು, ಅದನ್ನು ಸಹ 1 ಲೀಟರ್ನಲ್ಲಿ ಹಾಕಿ ಅದನ್ನು ನಾವು ಸಂಪೂರ್ಣವಾಗಿ 1 ಲೀಟರ್ ಅಂದರೆ ಎಷ್ಟು ಗಿಡಗಳಿಗಾಗುತ್ತೆ ಸಾಮರ್ಥ್ಯ? 1 ಎಕರೆಗೆ 200-250 ಲೀಟರ್ನಷ್ಟು ಸಿದ್ಧಪಡಿಸ್ಕೊಂಡು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಬಾಧಿಸುವಂತಹ ಕೀಟಗಳು ಅಂತ ಹೇಳಿದ್ರೆ ನಮಗೆ ಸಕಿಂಗ್ ಪೆಸ್ಟ್ ಅಂದರೆ ರಸ ಹೀರುವ ಕೀಟಗಳು ಅಂತ ಹೇಳ್ತೀವಿ. ಅದರಲ್ಲಿ ಸಸ್ಯ ಏನು ನಮಗೆಲ್ರಿಗೂ ಗೊತ್ತು, ಏಫಿಟ್ಸ್ ಮತ್ತು ಥ್ರಿಪ್ಸ್, ಇವುಗಳದ್ದು ಬಾಧೆ ತುಂಬ ಜಾಸ್ತಿ ಇರುತ್ತೆ. ಈ ಕೀಟಗಳು ಏನು ಮಾಡ್ತಾವಂದರೆ ಎಲೆ ಕೆಳಭಾಗದಲ್ಲಿ ರಸ ಹೀರೋಕ್ಕೆ ಶುರು ಮಾಡುತ್ತೆ. ಅಂದರೆ ಹಸಿರು ಜಾತಿಯ ಕೀಟಗಳು ಇದು ರಸ ಹೀರೋದ್ರಿಂದ ಹೀರ್ತಾ ಇರ್ತಾ ಅದರದ್ದು ಎಲೆಗಳನ್ನು ಹಳದಿ ಬಣ್ಣವಾಗಿ ತಿರುಗಿಸುತ್ತೆ ಸಸ್ಯ ಹೇನುಗಳು. ಮತ್ತು ಕಪ್ಪು ಕಪ್ಪು ಚುಕ್ಕೆ ಆಕಾರದಲ್ಲಿ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದಾಗ ಚುಕ್ಕೆ ಆಕಾರದಲ್ಲಿ ನಾವು ಮಚ್ಚೆ ಆಕಾರದಲ್ಲಿ ನೋಡಬಹುದು. ಈ ರೀತಿ ಯಾವಾಗ ಹಳದಿ ಬಣ್ಣಕ್ಕೆ ಇದು ಟರ್ನ್ ಆಗುತ್ತೋ ಆವಾಗ ಬೆಳವಣಿಗೆಗೆ ಅಡ್ಡಿ ಮಾಡುತ್ತೆ. ಮತ್ತು ಇದು ಏನು ರಸನ ಸ್ರವಿಸೋದ್ರಿಂದ ಆ ರಸಕ್ಕೆ ಬೂದಿ ಆಕಾರದಲ್ಲಿ ಸೂಟಿ ಮೋಲ್ಡ್ ಆಕಾರದಲ್ಲಿ ನಮಗೆ ಕಪ್ಪು ಬಣ್ಣದ ಅಂಶನ ನಾವು ಕಾಣ್ಬೋದಾಗಿದೆ. ಇದರಿಂದನೂ ಸಹ ನಮಗೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಇದಲ್ಲದೆ ಈ ಸಸ್ಯ ಹೆಣ್ಣಿಂದ ಅನೇಕ ವೈರಾಣುಗಳು ಸಹ ಹರಡೋದ್ರಿಂದ ನಾವು ಇದನ್ನು ತಡೆಗಟ್ಟಲೇಬೇಕು. ಮತ್ತು ಇದನ್ನು ಸಹ ಅಷ್ಟೆ, ಬಿತ್ತನೆ ಆದ ನಂತರ 2 ವಾರ ನಂತರ ಮೆಲಾಥಿಯನ್ನು ಮತ್ತು ಕಾರ್ಬೋರಿಲನ್ನ ನಾವು ಸಿಂಪರಣೆ ಮಾಡಬೇಕಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ಏನು ಅರ್ಥಕೊಳ್ಬೇಕಂತ ಹೇಳಿದ್ರೆ ಕೇವಲ ರಾಸಾಯನಿಕ ಔಷಧಿಗಳ ಮೊರೆಗಳಿಗೆ ಹೋಗ್ತಿದ್ದಾರೆ ರೈತರು. ಬಟ್ ನಮಗೆ ಇಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ತಡೆಗಟ್ಟಬೇಕು, ಹತೋಟಿ ಮಾಡಬೇಕಂತ ಹೇಳಿದ್ರೆ ಸಮಗ್ರವಾದ ನಿರ್ವಹಣೆ ತುಂಬ ಮುಖ್ಯವಾಗುತ್ತೆ. ಇಲ್ಲಿ ಸಮಗ್ರ ನಿರ್ವಹಣೆ ಅಂತ ಹೇಳಿದ್ರೆ ನಾನು ಮುಂಚೆನೇ ಹೇಳಿದಾಗ ಏರುಮಡಿಗಳನ್ನು ಹಾಕುವಂಥದ್ದು, ಪಾಲಿಥೀನ್ ಶೀಟ್ಗಳನ್ನು ಮುಚ್ಚಿ ನೆಲ ಹೊದಿಕೆಗಳನ್ನು ಮಾಡುವಂಥದ್ದು, ಮತ್ತು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವಂಥದ್ದು, ಈ ಥರ ಮಾಡಿದಾಗ ಕೀಟಗಳಿಗೆ ಅನುಕೂಲವಾಗುವಂತಹ ಪರಿಸ್ಥಿತಿಗಳನ್ನು ನಾವು ಅಲ್ಲಿ ತಡೆಗಟ್ಟುತ್ತೇವೆ. ಇದರಿಂದ ಪ್ರಾರಂಭಿಕ ಹಂತದಲ್ಲೇ ನಾವು ಗಿಡಗಳಿಗೆ ಉತ್ತಮ ಪೋಷಕಾಂಶಗಳನ್ನು ನೀಡೋದ್ರಿಂದ ಮತ್ತು ಬೇಕಾದಷ್ಟು ಮಾತ್ರ ನಾವು ಪೋಷಕಾಂಶಗಳನ್ನು ನೀಡಬೇಕು, ನೀಡಬಾರ್ದು. ನಾನು ನಿಮಗೆ ಹೇಳೋದು ಮರೆತೆ, ನಾವು ಪ್ರತಿ ಸತಿ ಪೋಷಕಾಂಶಗಳನ್ನು ಹಾಕಬೇಕಾದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ನೀಡಿದಾಗ ಮಾತ್ರ ಗಿಡಗಳು ಚೆನ್ನಾಗಿ ಬರುತ್ತೆ. ನಮ್ಮ ಮಣ್ಣಿನಲ್ಲಿ ಹೆಚ್ಚು ಸಾರಜನಕ ಇದ್ದಾಗ ಯೂರಿಯಾ ಕಡಿಮೆ ಹಾಕಿದ್ರು ಒಳ್ಳೆಯದು. ಹೌದು ಹೌದು, ಯಾಕಂದ್ರೆ ನಾವು ಸಾರಜನಕಾಂಶನ ಜಾಸ್ತಿ ಕೊಟ್ಟಷ್ಟು ಕೀಟಗಳ ಬಾಧೆ ರೋಗಗಳ ಬಾಧೆ ಹೆಚ್ಚಾಗುತ್ತೆ. ಮತ್ತು ಗಿಡಗಳನ್ನು ನಾಟಿ ಮಾಡೋದಕ್ಕೂ ಮುಂಚೆ ಈ ಮೆಕ್ಕೆಜೋಳದಂತಹ ಗಿಡಗಳನ್ನು ನಮ್ಮ ಜಮೀನುಗಳಲ್ಲಿ ಸುತ್ತ ನಾಟಿ ಮಾಡೋದ್ರಿಂದ ಈ ರೀತಿಯಾದಂತಹ ಕೀಟಗಳನ್ನು ನಾವು ತಡೆಗಟ್ಟಬಹುದು, ಜೈವಿಕ ಬೇಲಿಯನ್ನು ನಿರ್ಮಾಣ ಮಾಡಿ. ಹೌದು ಹೌದು, ಇದರ ಜೊತೆಗೆ ಅಂಟು ಬಲೆಗಳನ್ನು ಸಹ ನಾವು ಉಪಯೋಗಿಸ್ಬೋದು. ಇದರ ಜೊತೆಗೆ ನಾವು ರಾಸಾಯನಿಕ ಔಷಧಿಗಳನ್ನ ಸಿಂಪರಣೆ ಮಾಡೋದ್ರಿಂದ ಹೌದು. ಇನ್ನು ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಹುಳು ಅಂತ ಹೇಳಿದ್ರೆ ಹಣ್ಣು ನೊಣ. ಇದು ಹಣ್ಣುಗಳು ತುಂಬಾ ಸಣ್ಣದಾಗಿರುವಂತಹ ಹಂತದಿಂದನೂ ಸಹ ನಮಗೆ ಡ್ಯಾಮೇಜ್ ಮಾಡುತ್ತೆ. ಮರಿ ಹುಳುಗಳು ಹೆಚ್ಚಾಗಿ ನಮಗೆ ಡ್ಯಾಮೇಜ್ ಮಾಡೋದನ್ನ ನೋಡ್ಬೋದು. ಎಲ್ಲಿ ಹಾನಿಯಾಗಿರುತ್ತೆ ಆ ಹಣ್ಣುಗಳು ಒಳಗಡೆ ಅದನ್ನು ಕಟ್ ಮಾಡಿ ನೋಡಿದಾಗ ಕೊಳ್ತಿರುವಂತಹ ಇದನ್ನು ನಾವು ಕಾಣ್ಬೋದು. ಇದು ಆಕ್ಚುಲಿ ತುಂಬಾ ಡ್ಯಾಮೇಜ್ ಮಾಡುವಂಥದ್ದು. ಏನು ಹಣ್ಣುಗಳಿಗೆ ನೇರ ಡ್ಯಾಮೇಜ್ ಮಾಡೋದು? ಹೌದು, ಹಣ್ಣುಗಳಿಗೆ ನೇರ ಡ್ಯಾಮೇಜ್ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ಇದಕ್ಕೆ ನಮಗೆ ಹಣ್ಣಿನಲ್ಲಿ ಏನಾದ್ರು ಸ್ವಲ್ಪ ಹುಳು ಕಾಣ್ತಾರೆ ಹಣ್ಣು ತಗೊಳ್ಳೋದೇ. ಹೌದು ಹೌದು, ಇದನ್ನ ನಾವು ಹೇಗೆ ನಿರ್ವಹಣೆ ಮಾಡೋದು ಅಂತ ಹೇಳಿದ್ರೆ ಮೆಲಾಥಿಯನ್ 50 EC 1 ml ಔಷಧಿಯನ್ನು 1 ಲೀಟರ್ಗೆ ಹಾಕಿ ನಾವು ಸ್ಪ್ರೇ ಮಾಡಬೇಕಾಗುತ್ತೆ, ಸಿಂಪರಣೆ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಮೋಹಕ ಬಲೆ ಸಿಗುತ್ತೆ ನಮಗೆ, ಮೋಹಕ ಬಲೆಗಳನ್ನು ಅಳವಡಿಸ್ಕೊಂಡು ಕೂಡ ನಾವು ಇನ್ನು ಹುಳುಗಳನ್ನು ನಾವು ಹತೋಟಿಗೆ ತರಬಹುದು. ಇನ್ನು ರೋಗಗಳಿಗೆ ಬಂದರೆ ಫ್ಯೂಸೇರಿಯಂ ಬಾಡು ರೋಗ ಅಂತ ಒಂದು ಮುಖ್ಯವಾಗಿ ಬರುತ್ತೆ. ಇನ್ನು ಚಿಬ್ಬು ರೋಗ ಮತ್ತು ಬೂಜು ತುಪ್ಪಟ ರೋಗ ಅನ್ನೋದು ಸಹ ನಮಗೆ ಹೆಚ್ಚಾಗಿ ಕಾಣುವಂಥದ್ದು ಕಲ್ಲಂಗಡಿ ಗಿಡಗಳಲ್ಲಿ. ನಾನು ಆಗಲೇ ಹೇಳ್ದಂಗೆ, ನಾವು ತಳಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಕಾಲಕ್ಕೆ ತಕ್ಕಂತೆ ಸೂಕ್ತವಾಗಿರುವಂತಹ ತಳಿಗಳನ್ನು ಮತ್ತು ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನು ನಾವು ಬಳಸೋದ್ರಿಂದ ಆರಂಭಿಕ ಹಂತದಲ್ಲಿ ಇದನ್ನು ತಡೆಗಟ್ಬೋದು. ಇನ್ನು ನಮಗೇನಾದ್ರೂ ನಾಟಿ ಮಾಡಿದ್ಮೇಲೆ ಇಂತಹ ರೋಗಗಳ ಲಕ್ಷಣಗಳು ಕಂಡುಬಂದರೆ ಮ್ಯಾಂಕೋಸಬ್ಬು ಪ್ರತಿ ಲೀಟ್ರಿಗೆ 2 ಗ್ರಾಮ್ನಷ್ಟು ಹಾಕಿ ನಾವು ಸಿಂಪರಣೆ ಮಾಡುವಂಥದ್ದು. ಮತ್ತು COC ಕಾಪರ್ ಆಕ್ಸಿ ಕ್ಲೋರೈಡ್ ಅಂತಹ ಶಿಲೀಂದ್ರನಾಶಕ ಸಿಗುತ್ತೆ, ಅದನ್ನು 2 ಗ್ರಾಮ್ಗೆ ಪ್ರತಿ ಲೀಟರ್ಗೆ ಹಾಕಿ ಸಿಂಪರಣೆ ಮಾಡುವಂಥದ್ದು. ಇದ್ರ ಜೊತೆಗೆ ರೋಗಗಳನ್ನ ತಡೆಗಟ್ಟಬೇಕಾದ್ರೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಅಂತ ಜೈವಿಕ ಗೊಬ್ಬರಗಳನ್ನು ನಾವು ಸಿಂಪರಣೆಯಾಗಿ ಬಳಸ್ಬೋದು ಅಥವಾ ಭೂಮಿಗೆ ಹಾಕೋದ್ರಿಂದನೂ ಸಹ ನಾವು ಈ ರೋಗಗಳನ್ನು ತಡೆಗಟ್ಟಬಹುದಾಗಿದೆ. ಡಾಕ್ಟರ್ ದಿವ್ಯ ಅವರೇ, ಈಗ ಸಾಮಾನ್ಯವಾಗಿ ಇವೆಲ್ಲ ಆದಮೇಲೆ ನಮಗೊಂದು ಆರೋಗ್ಯಕರವಾದಂಥ ಬೆಳೆ ಬರುತ್ತೆ ಅಂತ ಅಂದ್ಕೊಳ್ಳೋಣ, 1 ಎಕರೆಯಲ್ಲಿ ಎಷ್ಟು ಇಳುವರಿಯನ್ನು ಸಾಮಾನ್ಯವಾಗಿ ಪಡಿಬೋದು ಮತ್ತು ಯಾವ ಹಂತದಲ್ಲಿ ಅವರು ಕೊಯ್ಲು ಮಾಡಬೇಕಾಗುತ್ತೆ? ಕಲ್ಲಂಗಡಿನಲ್ಲಿ ನಾವು ಕೊಯ್ಲು ಮಾಡೋದು ತುಂಬ ಮುಖ್ಯವಾಗಿರುತ್ತೆ, ಯಾಕಂದರೆ ಒಂದು ಸರಿ ಅದನ್ನು ಕಟಾವು ಮಾಡಿದ ನಂತರ ಇದು ಹಣ್ಣಾಗೋದಿಲ್ಲ, ಅಂದರೆ ಮಾಗೋದಿಲ್ಲ. ಈ ಥರ ಇರಬೇಕಾದ್ರೆ ನಾವು ಚೆನ್ನಾಗಿ ಮಾಗಿರುವಂತಹ ಹಣ್ಣುಗಳನ್ನು ಮಾತ್ರ ನಾವು ಕಟಾವು ಮಾಡಬೇಕಾಗಿರುತ್ತೆ, ಇಲ್ಲ ಅಂದರೆ ನಮ್ಮದು ಸಕ್ಕರೆ ಅಂಶ ಹೆಚ್ಚು ಬರೋದಿಲ್ಲ. ನಮಗೆ ಪೂರ್ತಿಯಾಗಿ ಅದು ಸಿಹಿಯಾಗಿ ಬರಬೇಕಂತ ಹೇಳಿದರೆ ಅದನ್ನು ನಾವು ಕಟಾವು ಮಾಡೋದಕ್ಕಿಂತ ಮುಂಚೆ ಅದು ಚೆನ್ನಾಗಿ ಬಲ್ತಿರುವಂತಹ ಹಣ್ಣುಗಳನ್ನು ಆಯ್ಕೆ ಮಾಡಿ ಕಟಾವು ಮಾಡೋಂಥದ್ದು. ಇನ್ನು ಇದು ಎಷ್ಟು ದಿನಗಳಿಗೆ ಅಂತ ಬಂದರೆ ಅದು ತಳಿಗಳ ಮೇಲೆ ಆಧಾರಿತವಾಗಿರುತ್ತೆ. ನಾನು ನಿಮ್ಗೆ ಮುಂಚೆನೇ ಹೇಳಿದಂಗೆ ಸಾಮಾನ್ಯವಾಗಿ 90-95 ದಿನಗಳು ಬೇಕಾಗುತ್ತೆ ಸರಾಸರಿ. ಇನ್ನು ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿದ್ರೆ ಅದು ಲತಾ ತಂತು ಅಂದರೆ ಟೆಂಡ್ರಿಲ್ಸ್ಗಳು ಒಣಗಕ್ಕೆ ಶುರು ಮಾಡುತ್ತೆ, ಮತ್ತು ಕಲ್ಲಂಗಡಿಯ ಕೆಳಭಾಗ ಅಂದರೆ ಮಣ್ಣಿಗೆ ತಾಗುವಂಥ ಭಾಗ ಮೊದಲು ಬಿಳಿ ಬಣ್ಣದಾಗಿರುತ್ತೆ. ಇದು ಯಾವಾಗ ಬಲಿಯಕ್ಕೆ ಶುರು ಆಗುತ್ತೋ ಅದು ಬಿಳಿ ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿರುವಂಥದ್ದು ಸಂದರ್ಭದಲ್ಲಿ, ಹೌದು ಹಣ್ಣಾಗಿರುವಂಥ ಸಂದರ್ಭದಲ್ಲಿ. ಮತ್ತು ಅದನ್ನು ನಾವು ತಟ್ಟಿದಾಗ ಮಾಗಿಲ್ಲ ಆದರೆ ಅದು ಟೊಳ್ಳಾಗಿ ಶಬ್ದ ಬರುತ್ತೆ. ಚೆನ್ನಾಗಿ ಬಲಿಯುತ್ತಿರುವಂಥ ಕಲ್ಲಂಗಡಿಗಳು ಮಂದಗತಿಯ ಸೌಂಡ್ ಬರುತ್ತೆ, ಮೆಟಾಲಿಕ್ ಸೌಂಡ್ ಅಂತ ಹೇಳ್ತೀವಿ ನಾವು. ಮೆಟಾಲಿಕ್ ಅಂದರೆ ಒಂದು ಪಾತ್ರೆ ಏನಾದ್ರು ಆ ಥರ ಸೌಂಡ್ ಬರುತ್ತೆ. ಮತ್ತು ಸುಮಾರು ನಮಗೆ 45-50 ಟನ್ನಷ್ಟು ಇಳುವರಿನ ನಾವು ತಳಿಗಳಲ್ಲಿ ನಾವು ಪಡಿಬಹುದು. ಒಂದು ಹೆಕ್ಟೇರ್ಗೆ 20 ಟನ್ ಅಂತ ಹೌದು. ಇನ್ನು ಸಂಕರ್ಣ ತಳಿಗಳಾದರೆ ನಾವು ಸುಮಾರು 75-80 ಟನ್ನಷ್ಟು ಸಹ ಪಡಿಬೋದಾಗಿದೆ. ಯಾವ ತಳಿಗಳು ಸೂಕ್ತ ಅಂತ ಹೇಳ್ತೀರಿ? ಹೆಚ್ಚು ಇಳುವರಿ ಬರುತ್ತೆ ಅಂತ ಸಂಕರ್ಣಕ್ಕೆ ಹೋದರೆ ಒಳ್ಳೆಯದಾ ಹೇಗೆ? ನಾವು ಸಂಕರ್ಣಕ್ಕೆ ಹೋದಾಗ ಅದಕ್ಕೆ ಬೇಕಾಗಿರುವಂತಹ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ನಿರ್ವಹಣಾ ಕ್ರಮಗಳು ಖರ್ಚು ಜಾಸ್ತಿ ಆಗುತ್ತೆ, ಇಳುವರಿ ಸಹ ನಮಗೆ ಹೆಚ್ಚು ಬರುತ್ತೆ. ಇನ್ನು ನಾವು ಸಂರಕ್ಷಿತ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಮಗೆ ಹೆಚ್ಚಿನ ಆದಾಯ ಬರುತ್ತೆ. ಇದಷ್ಟು ಕಲ್ಲಂಗಡಿ ಹಣ್ಣಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ನಮ್ಮ ರೈತ ಬಾಂಧವರು ಇವಾಗಲೇ ಕಲ್ಲಂಗಡಿ ಹಣ್ಣು ಬೆಳೀತಾ ಇರೋರು ಇರ್ಬೋದು, ಅಥವಾ ನಾನು ನಿಮ್ಮ ಈ ಒಂದು ಸಂದರ್ಶನವನ್ನು ಕೇಳಿ ಇಲ್ಲ ನಾನು ನಮ್ಮ ಜಮೀನಿಗೆ ಕಲ್ಲಂಗಡಿಯನ್ನು ಬೆಳಿಬೇಕು ಅಂತ ಅಂದ್ಕೊಂಡಿರೋರು ಇರ್ಬೋದು, ನಿಮ್ಮನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡಿಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಬಾರಿ ನಮ್ಮ ರೈತ ಬಾಂಧವರಿಗಾಗಿ ತಿಳಿಸಿ. 8073352517 ಮತ್ತೊಮ್ಮೆ ಹೇಳಿ. 8073325107 ಕೆಳಗರೆ 8073325107 ಇದು ಡಾಕ್ಟರ್ ದಿವ್ಯ ಅವರ ದೂರವಾಣಿ ಸಂಖ್ಯೆ. ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವು ಭೇಟಿ ಮಾಡಿ ಮಾಹಿತಿಯನ್ನು ಪಡಿಬೋದು. ಮತ್ತು ನಿಮ್ಗೆ ಇನ್ನೂ ಅದರ ಬಗ್ಗೆ ವೈಜ್ಞಾನಿಕವಾದ ಮಾಹಿತಿಗಳು ಬೇಕಾದರೆ ಡಾಕ್ಟರ್ ದಿವ್ಯ ಅವರನ್ನು ಸಂಪರ್ಕ ಮಾಡಬಹುದು. ಇದುವರೆಗೆ ನಮ್ಮ ರೈತ ಬಾಂಧವರಿಗಾಗಿ ಈ ಕಲ್ಲಂಗಡಿ ಕೃಷಿಯ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಕಲ್ಲಂಗಡಿ ಬೆಳೆಯ ಸೂಕ್ತ ಬೇಸಾಯ ಕ್ರಮಗಳು ಈ ಕುರಿತು ಮಂಡ್ಯ ವಿಸಿ ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಬಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು SC ಹೇಮಕುಮಾರ್. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ಅದರಿಂದ ನೀನು ಕಾಳು ಮೊಟ್ಟೆ ಹಾಲು ತರಕಾರಿ ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ KS ಸುರೇಖ ಹಾಗೂ ಅಪ್ಪಗೆರೆ ಅವರು ಹಾಡಿರುವ ಒಂದು ಜನಪದ ಗೀತೆ. ಸುತ್ತ